ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಹಾಗೂ ತುಮಕೂರಿನಲ್ಲಿ ರಾಜ್ಯದ ಹಿರಿಯ ಸಹಕಾರಿಗಳಿಗೆ ಸಚಿವ ಕೆಎನ್ ರಾಜಣ್ಣ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನಗುವ ಹೂವೆಲ್ಲವೂ ಒಲಿದ ಹಾಡಾಯಿತು. ನಗು ನೆಮ್ಮದಿಯ ಪ್ರತೀಕ. ನಾವು ನಕ್ಕು ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ. ಎಂದೆಂದು ಹೀಗೆ ನಗಬೇಕು, ನನ್ನ ಬಾಳಲ್ಲಿ ಆನಂದ ತರಬೇಕು, ಎಂದು ಜೊತೆಯಾಗಿ ನೀ ಹೀಗೆ ಇರಬೇಕು. ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆವರಿಯದೆ ಎಂದರು ವರಕವಿ ಬೇಂದ್ರೆ. ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ. ನನ್ನೋಳು ನಕ್ಕರೇ ಸಕ್ಕರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯಲ್ಲಿ ಜಾಗೃತ ಕೋಶದ ಉದ್ದೇಶ ಕುರಿತು ಜಂಟಿ ನಿರ್ದೇಶಕರಾದ ಸಿ ವಿದ್ಯಾನಂದ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕನಕಪುರ ತಾಲೂಕು ದೊಡ್ಡಕಬ್ಬಳ್ಳಿಯ ಗುರುಮಾದಪ್ಪ ಮತ್ತು ಸಂಗಡಿಗರಿಂದ ಕಂಸಾಳೆ ಪದ ಮೂಡಿಬರಲಿದೆ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಕ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಈಗ ಲೋನ್ ಪ್ರೊಸೆಸಿಂಗ್ ಇಷ್ಟೊತ್ತಾ? ಇದೆಲ್ಲ ನಿಮ್ಮಿಂದ ಆಗಲ್ಲ, ತಗೋ ನೀನೇ ಮಾಡ್ಬಿಡು. ಏನ್ ವಿಷಯ? ಫೈನಾನ್ಷಿಯಲ್ ಅಸೆಟ್ಸ್ ನ ಪುರಾವೆ ಕೊಡಬೇಕು, ಆ ಕಾರಣಕ್ಕೆ ಲೋನ್ ಸಿಕ್ಕಾಕೊಂಡಿದೆ. ನೋಡಿ, ಅಕೌಂಟ್ ಅಗ್ರಿಗೇಟರ್ ಸೇರ್ಕೊಳ್ಳಿ. ಅಕೌಂಟ್ ಅಗ್ರಿಗೇಟರ್ ಬ್ಯಾಂಕ್ಸ್ ಇತ್ಯಾದಿಯ ಬಳಿ ಇರುವ ನಿಮ್ಮ ಆರ್ಥಿಕ ವಿವರವನ್ನು ನಿಮ್ಮ ಸ್ಪಷ್ಟ ಒಪ್ಪಿಗೆಯಿಂದ ಸಾಲ ನೀಡುವ ಹಣಕಾಸು ಸಂಸ್ಥೆಗಳೊಡನೆ ಹಂಚಿಕೊಳ್ಳುತ್ತದೆ. ಅಪ್ಪ, ಇಟ್ ಇಸ್ ಸೋ ಈಸಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಈಗ ಕೃಷಿ ಇಲಾಖೆಯಲ್ಲಿ ಜಾಗೃತ ಕೋಶದ ಉದ್ದೇಶ ಕುರಿತು ಜಂಟಿ ನಿರ್ದೇಶಕರಾದ ಸಿ ವಿದ್ಯಾನಂದ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಕೃಷಿ ಇಲಾಖೆಯ ಜಾಗೃತ ಕೋಶ ಈ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ಜಾಗೃತ ಕೋಶ ಅಂದ್ರೆ ಏನು, ಈ ವಿಷಯ ಕುರಿತು ಮಾತನಾಡಲಿಕ್ಕಾಗಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಸಿ ವಿದ್ಯಾನಂದ್ ಅವರು ಆಗಮಿಸಿದ್ದಾರೆ. ವಿದ್ಯಾನಂದ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಈಗ ಈ ಒಂದು ಕೃಷಿ ಕೋಶ ಅಂದ್ರೆ ಏನು ಸರ್, ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡಿ. ಯಾಕೆ ಈ ಒಂದು ಕೋಶ ಆರಂಭ ಮಾಡಲಾಗಿದೆ, ಇದ್ರ ಉದ್ದೇಶ ಏನು, ಏನು ಇದರ ಉಪಯೋಗ, ಒಂದೊಂದಾಗಿ ಹೇಳ್ತಾ ಹೋಗಿ ಸರ್. ಸರ್, ಜಾಗೃತ ಕೋಶ ಏನಿದೆ, ಇದು ಜುಲೈ 2014 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಅದು ಮೇನ್ ಉದ್ದೇಶ ಏನಕ್ಕೆ ಇದನ್ನ ಪ್ರಾರಂಭಿಸಲಾಯ್ತು ಅಂದ್ರೆ, ಈ ನಮ್ಮ ಕೃಷಿ ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳಿದಾವೆ. ಓಕೆ ಸರ್. ಸೊ ಆ ಯೋಜನೆಗಳನ್ನೆಲ್ಲ ನೋಡಿಕೊಂಡು ನಮ್ಮ ಏನು ಕೃಷಿ ಅಧಿಕಾರಿಗಳು, ಸಹಾಯ ಕೃಷಿ ನಿರ್ದೇಶಕರುಗಳು ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ. ಅದ್ರ ಜೊತೆ ಈ ಜಾಗೃತ ಕೋಶದ ಏನಂದ್ರೆ ಗುಣ ನಿಯಂತ್ರಣ ಕಾರ್ಯಕ್ರಮ ಆಗೋದು, ಕ್ವಾಲಿಟಿ ಅವರು ಅಸೆಸ್ಮೆಂಟ್ ಮಾಡಿ ರೈತರು ಕೊಡಂತ ಪ್ರಾಡಕ್ಟ್ಸ್ನ, ರೈತ ಪರಿಕರಗಳನ್ನ, ಕೃಷಿ ಪರಿಕರಗಳನ್ನೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅವ್ರಿಗೆ. ಕೃಷಿ ಇಲಾಖೆಯ ಯೋಜನೆಗಳ ಅನುಷ್ಠಾನ ಮಾಡಿ ಜೊತೆಲಿ ಇದೆಲ್ಲ ಮಾಡೋದಕ್ಕೆ ಅಷ್ಟು ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಸೊ ಹಾಗಾಗ್ಬಿಟ್ಟು ಸೊ 2014 ಈ ಜಾಗೃತ ಕೋಶ ಅಂತ ವಿಶೇಷವಾಗಿ ಇದೇ ಪರ್ಪಸ್ಗೆ, ಅಂದ್ರೆ ರೈತರಿಗೆ ಏನ್ ನಾವು ಪರಿಕರಗಳು ಅವ್ರಿಗೆ ಒದಗಿಸ್ತೇವೆ, ಏನಾಗ್ಬೋದು, ಬಿತ್ತನೆ ಬೀಜ ಆಗ್ಬೋದು, ರಸಗೊಬ್ಬರ ಆಗ್ಬೋದು, ಕೀಟನಾಶಕಗಳಾಗ್ಬೋದು, ಇಲ್ಲ ಕೃಷಿ ಯಂತ್ರೋಪಕರಣಗಳಾಗ್ಬೋದು, ಸೊ ಇಂಥವುಗಳನ್ನೆಲ್ಲ ಕ್ವಾಲಿಟಿ ಸರಿಯಾಗಿರೋದು ರೈತರಿಗೆ ತಲುಪ್ತಾ ಇದೆಯಾ, ಸೊ ಅದನ್ನೆಲ್ಲ ಅನಲೈಸ್ ಮಾಡಕ್ಕೆ ನಾವು ಏನು ಜಾಗೃತ ಕೋಶದ ಅಧಿಕಾರಿಗಳು ಆರ್ ಎಸ್ ಕೆ ಲೆವೆಲ್ ಅಲ್ಲಿ, ಅಂದ್ರೆ ರೈತ ಸಂಪರ್ಕ ಕೇಂದ್ರ ಲೆವೆಲ್ ಅಲ್ಲಿ, ಇಲ್ಲ ಉತ್ಪಾದನಾ ಘಟಕಗಳಲ್ಲಿ ಅದರ ಒಂದು ಸ್ಯಾಂಪಲ್ ಗಳನ್ನ, ಮಾದರಿಗಳನ್ನ ತೆಗೆದು ಪರೀಕ್ಷೆಗೆ ಒಳಪಡಿಸಿ ಅದೆಲ್ಲ ಕನ್ಫರ್ಮ್ ಮಾಡಿ ಕ್ವಾಲಿಟಿ ಚೆನ್ನಾಗಿದೆ ಅಂತೆಲ್ಲ ಆದ್ರೆ ಅಂತ ಪ್ರಾಡಕ್ಟ್ಗಳನ್ನಷ್ಟೇ ರೈತರಿಗೆ ತಲುಪಿಸಂಗ ಆಗ್ಬೇಕು ಅನ್ನೋ ಮೇನ್ ಉದ್ದೇಶ ಕೃಷಿ ಇಲಾಖೆಗೆ ಬಂದು. ಸೊ ಇದು ಸಚಿವಾಲಯದ ಅಂಡರ್ ಇದನ್ನ ತಂದ್ರು ಸರ್, ಕೃಷಿ ಸಚಿವಾಲಯದ ಅಂಡರ್ ಅಪರ ಕೃಷಿ ನಿರ್ದೇಶಕರ ನೇತೃತ್ವದಲ್ಲಿ ಇದೊಂದು ಹೊಸ ಘಟಕ ಸ್ಥಾಪನೆ ಆಯ್ತು. ಸೊ ಇದರಲ್ಲಿ ನಮ್ಮ ಜಾಗೃತ ಕೋಶದಲ್ಲಿ ಮೊದಲು ಎರಡೇ ವಿಭಾಗ ಇತ್ತು, ಒಂದು ಬೆಂಗಳೂರು ವಿಭಾಗ ಮತ್ತೆ ಬೆಳಗಾವಿ ವಿಭಾಗ. ಸೊ ತದನಂತರ 4 ವಿಭಾಗ ಮಾಡಲಾಯ್ತು. ಸೊ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಕಲಬುರಗಿ ವಿಭಾಗ ಮತ್ತೆ ಬೆಳಗಾವಿ ವಿಭಾಗ. ಸೊ ಈ 4 ವಿಭಾಗಗಳಲ್ಲಿ ಏನು ಜಂಟಿ ಅಪರ ಕೃಷಿ ನಿರ್ದೇಶಕರು ಇಡೀ ಸ್ಟೇಟ್ಗೆ ಹೆಡ್ ಇರ್ತಾರೆ ಸರ್. ಸೊ ನೆಕ್ಸ್ಟ್ ಈಚ್ ವಿಭಾಗ ಪ್ರತಿಯೊಂದು ವಿಭಾಗಕ್ಕೂ ಜಂಟಿ ಕೃಷಿ ನಿರ್ದೇಶಕರು ಅವರ ವಿಭಾಗದ ಬರುವಂತ 8-9 ಜಿಲ್ಲೆಗಳಿಗೆ ಅವ್ರ ವ್ಯಾಪ್ತಿ ಇರುತ್ತೆ. ಸೊ ಆ ಜಂಟಿ ಕೃಷಿ ನಿರ್ದೇಶಕರ ಜೊತೆ ಉಪ ಕೃಷಿ ನಿರ್ದೇಶಕರುಗಳು, ಸಹಾಯ ಕೃಷಿ ನಿರ್ದೇಶಕರುಗಳು ಕಾರ್ಯನಿರ್ವಹಿಸ್ತಾ ಇರ್ತಾರೆ ಸರ್. ಅಂದ್ರೆ ಸರ್, ನೀವು ಹೇಳ್ತಾ ಇರೋದು ಈಗ ಈ ಜಾಗೃತ ಕೋಶ ಈ ಒಂದೊಂದು ಜಾರಿಗೆ ತರಕ್ ಮುಖ್ಯ ಕಾರಣ ಈ ರೈತರು ಸ್ವಲ್ಪ ಅನಾನುಕೂಲ ಎದುರಿಸ್ತಾ ಇದ್ರು ಅಂತ, ಅದ್ರ ಬೀಜ ಇದರಲ್ಲಿ ಅಥವಾ ಅವರು ಖರೀದಿ ಮಾಡಿದಂತ ಒಂದು ಔಷಧಿ ಇರ್ಬೋದು ಅಥವಾ ಏನು ಉಪಕರಣಗಳಾಗ್ಬೋದು, ಉಪಕರಣಗಳು, ರಸಗೊಬ್ಬರಗಳು, ಸೊ ಇದರಲ್ಲಿ ಎಲ್ಲ ಕಲಬರಕ್ಕೆ ಆಗಂತದ್ದು ಹೌದು, ಅಥವಾ ಬೇರೆ ಏನಾಗುತ್ತೆ ಈಗ ಅಂಗಡಿಗಳಲ್ಲಿ ಏನ್ ಮಾಡ್ತಾರೆ ಸರ್, ಅದು ಸಾಕಷ್ಟು ಪ್ರಮಾಣದಲ್ಲಿ ಮಿಸ್ ಬ್ರಾಂಡೆಡ್ ಪ್ರಾಡಕ್ಟ್ಸ್, ಅಂದ್ರೆ ಕ್ವಾಲಿಟಿ ಇಲ್ಲದೆ ಇರೋದು, ಗುಣಮಟ್ಟಗಳು ಸಿಗ್ತಾ ಇರಲಿಲ್ಲ. ಹೌದೌದು ಸರ್. ಸೊ ಅದನ್ನ ರೈತರಿಗೆ ತಲುಪಿಸೋದಕ್ಕೆ ಎನ್ಶೂರ್ ಮಾಡ್ಕೊಳ್ಳಿಕ್ಕೆ ಹೌದು, ಸೊ ಏನು ಗುಣಮಟ್ಟದ ಪರಿಕರಗಳನ್ನ ರೈತರಿಗೆ ಒದಗಿಸಬೇಕು ಅನ್ಬಿಟ್ಟು ಸೊ ಈ ಜಾಗೃತ ಕೋಶನ ಸ್ಥಾಪನೆ ಆಯ್ತು. ಸೊ ಇದರಲ್ಲಿ ನಾವೀಗ ಏನು ಜಾಗೃತ ಕೋಶದ ಅಧಿಕಾರಿಗಳು ರ್ಯಾಂಡಮ್ ಆಗಿ, ಅಂದ್ರೆ ಏನು ಈ ತರ ಪ್ಲಾನ್ಡ್ ಇಂಡು ಇರಲ್ಲ, ನಾವೇನು ಕಂಪ್ಲೇಂಟ್ ಬೇಸಿಸ್ ಮೇಲೂ ಹೋಗ್ತಾ ಇರ್ತೀವಿ, ದೂರ ಅರ್ಜಿಗಳು ಬರುತ್ತೆ, ಸೊ ಆ ದೂರ ಅರ್ಜಿಗಳನ್ನ ಅದ್ರ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಹೋಗ್ತಾ ಇರ್ತೀವಿ, ಮತ್ತೆ ವಾಲಂಟಿಯರ್ ಆಗಿ ಅಂಗಡಿಗಳಿಗೆ ಏನು ರಸಗೊಬ್ಬರ ಎಲ್ಲಾ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಹೆಡ್ ಕ್ವಾರ್ಟರ್ಸ್ ಗಳಲ್ಲಿ ಇರುತ್ತೆ ರಸಗೊಬ್ಬರ ಅಂಗಡಿಗೆ, ಕೀಟನಾಶಕ ಮಳಿಗೆಗಳೆಲ್ಲ, ಸೊ ಅಲ್ಲೆಲ್ಲ ನಾವು ಹೋಗಿ ಚೆಕ್ ಮಾಡಿ. ಸರ್, ಈಗ ಜಾಗೃತ ದಳ ಅಂದ ತಕ್ಷಣ ತಮ್ಮದು ರಾಜ್ಯ ಸರ್ಕಾರದ್ದು, ಇದು ಎಲ್ಲ ಇಲಾಖೆಗೂ ಸಂಪರ್ಕ ಆಗಬಹುದಲ್ಲ ಸರ್? ಇದು ಕೃಷಿ ಇಲಾಖೆಗೆ ಮೇನ್, ನಾವು ಬಿತ್ತನೆ ಬೀಜ ರಸಗೊಬ್ಬರ ರೈತರಿಗೆ ನಾವು ತಲುಪಿಸಂತ ಪ್ರಾಡಕ್ಟ್ಸ್ ಇದಾವೆ ಪರಿಕರಗಳು. ಈಗ ಆಹಾರನೂ ಕೂಡ ಇಲ್ಲೇ ಬರಬಹುದಲ್ಲ ಸರ್? ಇಲ್ಲ, ಆಹಾರಕ್ಕಂತ ಅವ್ರದ್ದು ಫುಡ್ ಅಂಡ್ ಸಿವಿಲ್ ಸರ್ವಿಸ್ ಸಪರೇಟ್ ಡಿಪಾರ್ಟ್ಮೆಂಟ್ ಇದೆ. ಸೊ ಅದು ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರ ಫುಡ್ ಆಹಾರ ಚೆಕ್ ಮಾಡೋದಕ್ಕೆ FSSI ಸರ್ಟಿಫಿಕೇಟ್ ಕೊಡುವಂತದ್ದಾಗಬಹುದು, ಫುಡ್ ಇನ್ಸ್ಪೆಕ್ಟರ್ಸ್ ಆಗ್ಬಹುದು, ಅವ್ರು ಬೇರೆ ಬೇರೆ ಇರ್ತಾರೆ. ಸೊ ನಮ್ಮದು ಅದಕ್ಕೆ ಮುಂಚೆ ಆಹಾರ ತಯಾರಾಗಕ್ ಮುಂಚೆ ಏನ್ ನಾವು ಕೃಷಿ ಪರಿಕರಗಳನ್ನ ರೈತರಿಗೆ ಒದಗಿಸ್ತೀವಿ, ಅದರ ಗುಣಮಟ್ಟ ಕಾಯ್ದುಕೊಳ್ಳೋದಕ್ಕೆ ನಾವು. ಅಂದ್ರೆ ಉದ್ದೇಶ ಒಂದೇ, ಅಲ್ಲಾದ್ರೂ ಇದೇ ಉದ್ದೇಶ, ಇಲ್ಲಾದ್ರೂ ಇದೇ ಉದ್ದೇಶ, ಇಲ್ಲಿ ಬರುವಂತ ಒಂದು ವಸ್ತುಗಳಿಗೆ ನೀವು ಜಾಗ್ರತೆ ವಹಿಸ್ತೀವಿ ಸರ್. ರೈತರಿಗೆ ಅನುಕೂಲ ಆಗಬೇಕು, ರೈತರಿಗೆ ಕಳಪೆ ಗುಣಮಟ್ಟದ್ದು ಮತ್ತೆ ಹೆಚ್ಚಿನ ದರಗಳು ತಗೊಳ್ಳೋದು ಅದೆಲ್ಲ ಮಾರ್ಕೆಟ್ ಅಲ್ಲಿ ನಾವು ಸಾಕಷ್ಟು ಕೇಳ್ತಾ ಇದೀವಿ ಸರ್. ಬಿತ್ತನೆ ಬೀಜಗಳನ್ನ ಡೂಪ್ಲಿಕೇಟ್ ಮಾಡೋದು, ಸೊ ಸರಿ ಇದು ಬೇರೆ ಕಡೆಯಿಂದ ತಂದು ಮಾರೋದು ಬೇರೆ ರಾಜ್ಯಗಳಿಂದ, ಸೊ ಗುಣಮಟ್ಟ ಇದೆಯೋ ಇಲ್ಲೋ, ಪರೀಕ್ಷೆ ಒಳಪಡಿಸಿದಾರ ಇಲ್ಲೋ, ಅದೆಲ್ಲ ಗೊತ್ತಾಗಲ್ಲ. ಸೊ ಅಂತದೆಲ್ಲ ಕರೆಕ್ಟ್ ಆಗಿದೆಯಾ ಅಂತೆಲ್ಲ ನಾವು ಇನ್ಶೂರ್ ಮಾಡಿಕೊಂಡು ಅದು ವ್ಯಾಪ್ತಿ ತುಂಬಾ ದೊಡ್ಡದಿದೆ ಸರ್. ಸೊ ನಾವು ಎಷ್ಟೆಷ್ಟು ಆಗುತ್ತೋ ಕಂಪ್ಲೇಂಟ್ ಬೇಸಿಸ್ ಮೇಲೆ, ಇಲ್ಲ ನಾವು ರ್ಯಾಂಡಮ್ ಆಗಿ ಹೋದಾಗ ಇನ್ಸ್ಪೆಕ್ಷನ್ ಮಾಡಿ ಮಾಡ್ತಾ ಇದೀವಿ. ಸೊ ಸಿಗ್ತಾ ಇದಾವೆ ತಪ್ಪುಗಳು, ಸಿಗ್ತಾ ಇದಾವೆ. ಸೊ ಅದನ್ನೆಲ್ಲ ನಾವು ಏನು ಸೂಕ್ತ ರೀತಿ ಕಾನೂನು ಕ್ರಮ ತಗೊಳ್ಳೋಕೆ ಎಲ್ಲ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಕೆಲವು ಕಡೆ ಈಗ ರೈತರು ಗುಣಮಟ್ಟದ ಬೀಜ ಅಂತ ಹೇಳಿ ಖರೀದಿ ಮಾಡಿಬಿಟ್ಟು ಈಗ ಹತ್ತಿ ಅಥವಾ ಬೇರೆ ಬೇರೆ ಬೆಳೆಗಳಿಗೆ ಸಂಬಂಧಪಟ್ಟ ಬೀಜಗಳನ್ನ ಖರೀದಿ ಮಾಡಿ ಬಿತ್ತನೆ ಮಾಡಿಬಿಟ್ರು ಏನಾಗುತ್ತೆ ಅಂದ್ರೆ 100-50 ಪ್ರಮಾಣದಲ್ಲಿ ನೀವು ಜರ್ಮಿನೇಟ್ ಆಗುತ್ತೆ, ಅಂದ್ರೆ ಬೀಜ ಮೊಳಕೆ ಒಡೆಯೋದು. ಈ ಸಂದರ್ಭದಲ್ಲಿ ಅವ್ರಿಗೂ ಅನಾನುಕೂಲ ಮತ್ತೆ ತುಂಬಾ ನಷ್ಟ ಕೂಡ ಅನುಭವಿಸಿದ್ರು. ಯಾಕಂದ್ರೆ ಅವ್ರ ಕಲ್ಟಿವೇಶನ್ ಖರ್ಚು, ತಾವು ಈ ತರ ನೀವು ಜಾಗೃತ ವಹಿಸಿ ಜಾಗೃತ ಭೇಟಿ ಕೊಟ್ರೆ ಅಲ್ಲಿ ಇಂತ ಒಂದು ಅನಾನುಕೂಲ ಆಗುವುದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ರೈತರು ತಗೊಳಕ್ ಮುಂಚೆನೆ ನಾವು ಟೆಸ್ಟ್ ಮಾಡಿಸಿ ಎಲ್ಲ ಕೊಡಿಸ್ಬಿಟ್ರೆ ಅಟ್ಲೀಸ್ಟ್ ಅವ್ರ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ. ಮತ್ತೆ ಕೆಲವು ಸುಮಾರು ಕಡೆ ಬಿಲ್ ಕೊಡ್ತಾರಲ್ಲ ರೈತರಿಗೆ, ಅಂಗಡಿಗಳವರು, ಮಳಿಗೆಯರು, ಸೊ ಅದೆಲ್ಲ ಇನ್ಶೂರ್ ಮಾಡ್ಕೊಬೇಕು. ಸಪೋಸ್ ರೈತರಿಗೆ ನಾವು ಅದೇ ಹೇಳೋದು, ಏನಾದ್ರು ಹೆಚ್ಚು ಕಡಿಮೆ ಆಯ್ತು, ಬಿತ್ತನೆ ಬೀಜ ಆಗ್ಬೋದು, ಬೇರೆ ಏನಾದ್ರು ಔಷಧಿಗಳಲ್ಲಿ ಆಗ್ಬೋದು, ಸೊ ಬಿಲ್ ಇದ್ರೆ ಅಟ್ಲೀಸ್ಟ್ ಅವ್ರ ನೆಕ್ಸ್ಟ್ ಕಾನೂನು ರೀತಿಯ ಹೋರಾಟಕ್ಕೆ ಅವ್ರಿಗೆ ರೆಕಾರ್ಡ್ ಇರುತ್ತೆ. ಸೊ ಪ್ರತಿಯೊಂದು ಅವ್ರ ಏನೇ ಪ್ರಾಡಕ್ಟ್ ತಗೊಳ್ಳಿ, ಸೊ ಬಿಲ್ ಒಂದು ಇನ್ಶೂರ್ ಮಾಡ್ಕೊಬೇಕು. ಯಾವುದೇ ಅಂಗಡಿಯಾಗಲ್ಲ ಇಲ್ಲಿ ಮಳಿಗೆಗಳಲ್ಲಿ ಅವರು ತಗೊಂಡ್ರೆ, ಸೊ ಅವರು ಬಿಲ್ ಒಂದು ತಗೊಂಡು ರೈತರು ಇಟ್ಕೊಳ್ಳೋದು, ಜೋಪಾನವಾಗಿ ಇಟ್ಕೊಳ್ಳೋದು ಒಳ್ಳೇದು ಆ ಸೀಸನ್ ಮುಗಿಯೋರು. ಅದು ನಿಮ್ಮ ಒಂದು ಆದೇಶ? ಹೌದೌದು ಸರ್, ಅವರು ರಿಕ್ವೆಸ್ಟ್ ರೈತರಿಗೆ. ಸೊ ಇಟ್ಕೊಂಡ್ರೆ ಅವ್ರು ನೆಕ್ಸ್ಟ್ ಸಪೋಸ್ ಹೆಚ್ಚು ಕಡಿಮೆ ಆಯ್ತಂದ್ರೆ ಅವ್ರ ಅದನ್ನ ರಾಜ್ಯ ಸರ್ಕಾರದ ಅಧಿಕಾರಿಗಳಾಗಿ ತಾವು ಈ ಒಂದು ಸೂಚನೆ ಕೊಡ್ತಿರುವುದು ರೈತರಿಗೂ ಕೂಡ ಅರಿವಿಗೆ ಬರಬೇಕು. ಹೌದು ಖಂಡಿತ, ಅದು ಕೂಡ ತಮ್ಮ ಒಂದು ಕಾಳಜಿ ಅಲ್ಲ. ಇದು ಸಾಕಷ್ಟು ನಮ್ಮ ಇಲಾಖೆಯವರು ಓದ್ ಕಡೆಯಲ್ಲ ಪ್ರತಿಯೊಂದು ಹೇಳ್ತಾನೆ ಇರ್ತಾರೆ ಸರ್. ನಮ್ಮ ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಗಳು ಇರ್ತಾರೆ, ತಾಲೂಕು ಮಟ್ಟದಲ್ಲಿ ನಮ್ಮ ಸಹಾಯ ಕೃಷಿ ನಿರ್ದೇಶಕರು ಇರ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಉಪ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರುಗಳಿರ್ತಾರೆ. ಸೊ ಈ ಗುಣ ನಿಯಂತ್ರಣ ಅವೆಲ್ಲ ಕಾರ್ಯಕ್ರಮಗಳಾದಾಗ ಪ್ರತಿ ರೈತರಿಗೆಲ್ಲ ಅವರು ಆ ಅಧಿಕಾರಿ ಆಗಿರ್ಬೋದು, ಆದ್ರೆ ಈ ವಿಷಯ ಕೂಡ ಈ ಜಾಗೃತ ಕೋಶದ ಬಗ್ಗೆನೂ ಅವರು ಮುತುವರ್ಜಿ ವಹಿಸುತ್ತಾರೆ, ಅವರೇ ಈ ಕೆಲಸ ಮಾಡ್ತಾರೆ. ಸೊ ಬೇಸಿಕಲಿ ಏನು, ನಾವು ಈ ಜಾಗೃತ ಕೋಶ ಇದೆ, ನಾವೆಲ್ಲ ಮೇನ್ ಕೃಷಿ ಇಲಾಖೆ ಅಧಿಕಾರಿಗಳು. ಹೌದು, ಸೊ ಈ ಸಪರೇಟ್ ಒಂದು ಕೋಶ ಮಾಡಿರೋದು ಈ ಗುಣಮಟ್ಟ ಕಾಯ್ದುಕೋಬೇಕು ಅಂತ, ಯಾವುದೇ ಅನಾನುಕೂಲ ಆಗಬಾರದು ರೈತರಿಗೆ, ಯಾವುದೇ ರೀತಿ ಅನಾನುಕೂಲ ಆಗಬಾರದು ಅನ್ನೋ ಒಂದು ಉದ್ದೇಶ ಅಷ್ಟೇ ಸರ್. ಈಗ ಅದೇ ತಾವು ಹೇಳಿದ್ರಿ, ಈಗ ಯಾರು ಅರ್ಜಿ ಹಾಕಿದ್ರಿ ಅಥವಾ ತಮ್ಮಲ್ಲಿ ಇಂಥದ್ದು ನಡೀತಿದೆ ಅಂತ ಹೇಳಿದಾಗ ತಾವು ಭೇಟಿ ಕೊಡ್ತೀರಿ ಅಥವಾ ಪರಿಶೀಲನೆ ಮಾಡ್ತೀವಿ? ಹೌದೌದು, ಆ ದೂರರ್ಜಿ ಬಂದ್ರೆ ದೂರರ್ಜಿಗೂ ಸಹ ನಾವು ಭೇಟಿ ಕೊಟ್ಟು, ಬಟ್ ಬಿತ್ತನೆ ಬೀಜ ಬಂದಾಗ ಫಸ್ಟ್ ಅವರು ಇಮಿಡಿಯೇಟ್ ಬಿತ್ತನೆ ಬೀಜ ಎಲ್ಲಿ ತಗೊಂಡಿರ್ತಾರೆ ಆ ಸಂಬಂಧಪಟ್ಟ ವ್ಯಾಪ್ತಿಯಲ್ಲಿ ಸಹಾಯ ಕೃಷಿ ನಿರ್ದೇಶಕರಿಗೆ ಅವ್ರಿಗೆ ಇಮಿಡಿಯೇಟ್ ಒಂದು ಬಿತ್ತನೆ ಬೀಜದ ಏನಾದ್ರೂ ಈ ತರ ಕಂಪ್ಲೇಂಟ್ಸ್ ಬಂದ್ರೆ ಬೇರೆ ಗುಣಮಟ್ಟ ಸಹಾಯ ಕೃಷಿ ನಿರ್ದೇಶಕರು ಕಂಪ್ಲೇಂಟ್ ಮಾಡ್ಬೇಕು ಸರ್. ಸೊ ಮಾಡಿ ಅಥವಾ ಯೂನಿವರ್ಸಿಟಿ ಇರುತ್ತೆ ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಇರುತ್ತೆ, ಸೊ ಅಲ್ಲಾದ್ರೂ ಕೊಡಬಹುದು. ಇದು ಬೀಜಕ್ಕೆ ಸಂಬಂಧಪಟ್ಟಾಗ ತಾವು ಮಾಹಿತಿ ಕೊಟ್ಟಂಗೆ ರೈತರು ಬಳಸುವಂತಹ ಕೃಷಿ ಉಪಕರಣಗಳು ಅವುಗಳ ಗುಣಮಟ್ಟ ಹೆಂಗ್ ಕಾಯ್ದುಕೊಳ್ಳೋದು ಅನ್ನೋದ್ರ ಬಗ್ಗೆ ತಾವು ಜಾಗೃತ ಕೋಶದಲ್ಲಿ ಯಾವ ತರ ನೀವು ಸರ್ ಈಗ ನಡೀತೀರಿ? ಹೌದು, ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಂದ ಪ್ರತಿ ವರ್ಷ ಸಾಕಷ್ಟು ರೈತರಿಗೆ ಯಂತ್ರೋಪಕರಣಗಳನ್ನ, ಮೈಕ್ರೋ ಇರಿಗೇಷನ್, ಏನು ನಮ್ಮ ಸ್ಪ್ರಿಂಕ್ಲರ್ ಆಗೋದು, ಡ್ರಿಪ್ ಆಗೋದು ಕೊಡ್ತಾ ಇರ್ತೀವಿ ಸರ್. ಹೌದು, ಸೊ ರೈತರು ಅವ್ರ ಅರ್ಜಿ ಹಾಕಿ ಅವ್ರ ಸೀನಿಯಾರಿಟಿ ಪ್ರಕಾರ ತಗೊಂಡು ಹೋಗ್ತಾ ಇರ್ತಾರೆ. ಸೊ ಇಂಥದ್ರಲ್ಲಿ ಏನಾದ್ರು ಸಮಸ್ಯೆ ಬಂತು, ಅವ್ರ ದೂರು ಕೊಟ್ರೆ ಖಂಡಿತ ನಾವು ಆ ಫೀಲ್ಡ್ ವಿಸಿಟ್ ಮಾಡ್ತೀವಿ. ಆ ಯಂತ್ರೋಪಕರಣ ಕರೆಕ್ಟ್ ಆಗಿರೋ ಮಿಷಿನರಿ ಕೊಟ್ಟಿದಾರ ಇಲ್ಲ, ಮಿಷಿನ್ ಇಂದ ತಪ್ಪಾಗಿದೆಯಾ, ಮಿಷಿನ್ ಅವ್ರು ಹಾಕಿರೋ ಪಾರ್ಟ್ಸ್ ಇಂದ ತಪ್ಪಾಗಿದೆಯಾ, ಇಲ್ಲ ರೈತರು ಕಲ್ಟಿವೇಶನ್ ಮಾಡೋದ್ರಿಂದ ತಪ್ಪಾಗಿದೆಯಾ, ಅದೆಲ್ಲ ರಿಪೋರ್ಟ್ ತಗೊಂಡು ನಾವು ಇದೇನು ವರದಿ ನೀಡ್ತೀವಿ. ಸೊ ಏನಾದ್ರು ಮಿಷಿನ್ ಪ್ರಾಬ್ಲಮ್ ಇದ್ರೆ ನಾವು ಆ ಕಂಪನಿ ಅವ್ರಿಗೆ ಸೂಕ್ತ ರೀತಿ ಅವ್ರಿಗೆ ಬದಲಾವಣೆ ಮಾಡ್ಕೊಡೋದಕ್ಕೂ ಇಲ್ಲ ರಿಪೇರಿ ಮಾಡ್ಕೊಡೋದಕ್ಕೂ ಅದೆಲ್ಲ ವ್ಯವಸ್ಥೆ ಮಾಡಿಸ್ತೀವಿ ಸರ್. ಈಗ ಸರಿಗೆ ಕೃಷಿ ಉಪಕರಣ ಅಂದ ತಕ್ಷಣ ಅದರಲ್ಲಿ ಯಾವ ಮಾರ್ಕ್ ಇರುತ್ತದೆ? ಈಗ ಸಪೋಸ್ ನಾವು ಬಂಗಾರ ತಗೋಬೇಕಾದ್ರೆ ಅದು ಒಂದು ಸ್ಟ್ಯಾಂಡರ್ಡ್ ಇರುತ್ತೆ, ಅಥವಾ ಈಗ ಕೃಷಿ ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟಾಗೆ ಅಗ್ಮಾರ್ಕ್ ಅಂತ ಇರುತ್ತೆ, ಅಥವಾ ಈಗ ಇನ್ನು ವೇಟ್ ಗೆ ಹೋದ್ರೆ ISI ಅಂತ ಇರುತ್ತೆ. ತಮ್ಮದು ಯಾವ ನಮ್ದು ISI ಮಾರ್ಕೆ ಇರುತ್ತೆ. ಪ್ರತಿ ಉಪಕರಣ ಬೇರೆ ಬೇರೆ ಸಾಕಷ್ಟು ಉಪಕರಣಗಳಿದೆ ಸರ್, ನೂರಾರು ತರ ಉಪಕರಣಗಳಿದಾವೆ. ಟ್ರಾಕ್ಟರ್ ಆಗ್ಬೋದು, ಟಿಲ್ಲರ್ ಆಗ್ಬೋದು, ಸ್ಪ್ರೇಯರ್ಸ್ ಆಗ್ಬೋದು, ಕಲ್ಟಿವೇಟರ್ಸ್, MB ಪ್ಲೋಗಳು, ಸೊ ಸಾಕಷ್ಟು ಉಪಕರಣಗಳಿದೆ. ಅದರಲ್ಲೆಲ್ಲ ಏನು ISI ಮಾರ್ಕ್ ಇರಬೇಕು, ಜೊತೆಲಿ ನಮ್ಮ ಇದು ಸೆಂಟ್ರಲ್ ISI ಇಂದ ಆಗಿರೋ ಯೂನಿವರ್ಸಿಟಿಗಳಿದಾವೆ ಸರ್, ಈ ಟೆಸ್ಟಿಂಗ್ ಸೆಂಟರ್ಸ್, ಅವರಿಂದ ಸರ್ಟಿಫಿಕೇಟ್ಸ್ ತಗೊಂಡಿರಬೇಕು, ಅಂದ್ರೆ ಇದು ಉಪಕರಣ ಸೂಕ್ತವಾಗಿದೆ ಇಂತ ಕೆಲಸ ಮಾಡೋದಕ್ಕೆ ಅಂತ. ಸೊ ಅಂತದನ್ನ ಮಾತ್ರ ನಮ್ಮ ಇದರಲ್ಲಿ ಎಂಪ್ಯಾನಲ್ ಮಾಡ್ತಾರೆ, ಅಂದ್ರೆ ನಮ್ಮಲ್ಲಿ ರೇಟ್ ಕಾಂಟ್ರಾಕ್ಟ್ ಟೆಂಡರ್ ತರ ಕರೆದ್ಬಿಟ್ಟು, RFP ರಿಕ್ವೆಸ್ಟ್ ಫಾರ್ ಇದು ಕರೆದ್ಬಿಟ್ಟು, ಸೊ ಟೆಂಡರ್ ಮಾಡಿ ಎಂಪ್ಯಾನಲ್ ಮಾಡ್ತಾರೆ. ಎಲ್ಲ ಯಾರ್ಯಾರು ಸರಬರಾಜ ಇರ್ತಾರೋ ಎಲ್ಲರೂ ಎಂಪ್ಯಾನಲ್ ಮಾಡ್ತಾರೆ. ಅದ್ರಲ್ಲಿ ರೈತರು ತಮ್ಗೆ ಯಾವ ಬೇಕೋ, ಯಾವ ಕಂಪನಿಯಿಂದ ಯಾವ ಪ್ರಾಡಕ್ಟ್ ಬೇಕೋ ಅವರು ಆಯ್ಕೆ ಮಾಡ್ಕೊಂಡು ಅವ್ರ ಅದನ್ನ ಅರ್ಜಿ ಕೊಟ್ಟು ತಗೋಬಹುದು. ಹಾಗೆ ಕೊಡಕ್ ಮುಂಚೆ ಅವರ ಫಾರ್ಮಶಿಯರ್ ಇರುತ್ತೆ. ಈಗ ಜನರಲ್ ರೈತರಿಗಾದ್ರೆ 50% ಕಟ್ಟಬೇಕಾಗುತ್ತೆ, ISC ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರಿಗಾದ್ರೆ ಅಪ್ ಟು 75% ಅನ್ನೋ ಸಹಾಯಧನ ಇರುತ್ತೆ ಸರ್. ಸೊ ಉಳಿದಿದ್ದ ಅಮೌಂಟ್ ಅವರು ಬೇರೆ ಬೇರೆ ಕಂಪನಿಗಳ ಲಿಸ್ಟ್ ಮಾಡಿರ್ತೀವಿ, ಆ ವರ್ಗೀಕರಿಸಿದ ಪ್ರಕಾರ ಯಾವ ಬೇಕು ತಗೋಬಹುದು. ಈ ವರ್ಗೀಕರಿಸಿದೆ ಇಲ್ಲಂತ ಕಂಪನಿಗಳ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿದ್ರೆ ಅಲ್ಲಿ ನೀವು ಆಗಲ್ಲ? ಅಲ್ಲ, ಆಕ್ಚುಲಿ ನಮ್ಮ ಇಲಾಖೆಯಿಂದ ನಾವು ಜಸ್ಟ್ ಅದನ್ನ ಯೂನಿವರ್ಸಿಟಿ ಕಂಪ್ಲೇಂಟ್ ಬಂತಂದ್ರೆ ಯೂನಿವರ್ಸಿಟಿಗೆ ರೆಫರ್ ಮಾಡಿ ತಿಳಿಸ್ಕೋಬಹುದು ಸರ್. ಅದೇನು ಕರೆಕ್ಟ್ ಇಲ್ಲ, ಕಂಪನಿಗೆ ನೀವು ಮುನ್ನೆಚ್ಚರಿಕೆ ಕೊಡಬೇಕು, ನೀವು ಇದು ಮಾಡ್ರಿ ಅಂದ್ರೆ ವರ್ಗೀಕರಿಸಿಕೊಳ್ಳ್ರಿ, ಲಿಸ್ಟೆಡ್ ಆಗಿ ತರಿಸಿಕೊಡ್ರಿ ಅಂತ ನಾವು ಇನ್ಸಿಸ್ಟ್ ಮಾಡಬಹುದು ರೈತರಿಗೆ, ಕಂಪನಿಯವರಿಗೆ. ಯೂಶಲಿ ಮಾರ್ಕೆಟ್ ಅಲ್ಲಿ ಐಎಸ್ಐ ಮಾರ್ಕ್ ಇರಂತದೇ ಬರುತ್ತೆ ಸರ್, ಬಟ್ ಅದೇ ನೀವ್ ಹೇಳದಂಗೆ ಕೆಲವೊಂದು ಲೋಕಲ್ ಆಗಿ ಮಾಡಂತದ್ದು ಅಂತ ಯಾವ್ದಾದ್ರು ಬಂತಂದ್ರೆ ಅದು ಮಾರ್ಕ್ ಇಲ್ದಿರ ಬರುತ್ತೆ. ಕ್ವಾಲಿಟಿ ಒಂದೊಂದ್ಸರಿ ಚೆನ್ನಾಗಿದ್ರು ಇರ್ಬೋದು ಲೋಕಲ್ ಇವ್ರು ಮಾಡಿಕೊಡೋದು, ಬಟ್ ಕೆಲವೊಂದ್ ಪ್ರಾಬ್ಲಮ್ ಆದಾಗ ಅವ್ರೇನು ಇದಕ್ಕೆ ಬರಲ್ಲ ಮತ್ತೆ ಪ್ರೊಟೆಕ್ಷನ್. ಇವತ್ತು ಲೇಬರ್ ಸಮಸ್ಯೆ ತುಂಬಾ ಆಗಿದೆ, ಲೇಬರ್ ಸಿಗ್ತಾ ಇಲ್ಲ, ಕೂಲಿಕಾರರು ಸಿಕ್ಕ ಇಲ್ಲ ಅಂದ್ರೆ ಕೆಲಸ ನಿಂತು ಬಿಡುತ್ತೆ, ಕೆಲಸ ನಿಲ್ಸಕ್ ಬರಲ್ಲ. ಈಗ ಮಳೆ ಹೇಗೆ ಬರುತ್ತೋ ಅದು ಬಂದೇ ಬರ್ತದ ಅದು, ಸೊ ಬೆಳೆನೂ ಕೂಡ ನಾವು ಬೆಳೀಲೇಬೇಕು. ಹಾಗಾಗಿ ಲೇಬರ್ ಸಿಕ್ಕಿಲ್ಲ ಅಂತ ಬೆಳೆ ಬೆಳೆದೇ ಇರಲಿಕ್ಕಾಗಲ್ಲ. ಸೊ ಹಾಗಾಗಿ ಬೆಳೆನ ಬೆಳಿಬೇಕಂದ್ರೆ ನಮ್ಗೆ ಈಗ ನಾವು ಯಾಂತ್ರೀಕರಣನೇ ನಾವು ಮೊರೆ ಹೋಗಬೇಕಾಗಿದೆ. ಯಾಂತ್ರೀಕರಣದಿಂದ ಸಾಧ್ಯತೆ ಇದೆ, ಇದು ಕೂಡ ರೈತರಿಗೆ ಅಲ್ಲಲ್ಲಿ ಶುರು ಮಾಡಿದ್ದಾರೆ. ಖಂಡಿತ ಪ್ರಚಾರ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇರಬಹುದು, ವಿದೇಶದಲ್ಲಿ ಆಗ್ಲೇ ಅದು ಮುಂದೆ ಹೋಗಿದೆ. ಚೈನಾ ಅಥವಾ ಇಸ್ರೇಲ್ ಇರ್ಬೋದು ಅಥವಾ ಕೆಲವೊಂದು ದೇಶಗಳಲ್ಲಿ ಯಾಂತ್ರೀಕರಣದ ಕೃಷಿ ತುಂಬಾ ಪ್ರಾಮುಖ್ಯತೆ ಪಡ್ಕೊಂಡಿದೆ ಮತ್ತು ಲಾಭ ಕೂಡ ಆಗಿದೆ. ಹೌದು ಸರ್, ಅಲ್ಲಿ ಲಾರ್ಜ್ ಹೋಲ್ಡಿಂಗ್ಸ್ ಇದೆ. ಹೌದು, ಸೊ ಯಾಂತ್ರೀಕರಣ ಅವ್ರಿಗೆ ಅನುಕೂಲ ಆಗುತ್ತೆ. ನಮ್ಮಲ್ಲೆಲ್ಲ ಸ್ಮಾಲ್ ಸ್ಮಾಲ್ ಹೋಲ್ಡಿಂಗ್ಸ್ ಅಂದ್ರೆ 1 ಎಕರೆ, 1/2 ಎಕರೆ, 2 ಎಕರೆ. ಸೊ ಈಗಿದ್ದಾಗ ದೊಡ್ಡ ದೊಡ್ಡ ಮೆಷಿನರಿ ತಗೊಳ್ಳೋದು ಸ್ವಲ್ಪ ರೈತರು ಹಿಂದೆ ಮುಂದೆ ನೋಡ್ತಾರೆ. ಗುಂಪು ಗುಂಪಾಗಿ ಖಂಡಿತ ಗುಂಪು ಮಾಡಿ, ಬಟ್ ಅವ್ರಿಗೆ ನೋಡಿದ್ರಲ್ಲ ಸರ್, ನೀವು ಕೋಆರ್ಡಿನೇಟ್ ಇರಬೇಕು ಅಂದ್ರೆ ಸಂಯೋಜನೆ ಆಗಿ ನೀವು ತಗೋಬೇಕು. ಒಬ್ರಿಗೊಬ್ರು ಪರಸ್ಪರ ಏನು ಒಪ್ಪಿಗೆ ಪಡ್ಕೊಂಡ್ರೆ ಇದಾಗತ್ತೆ. ಈಗ ಉದಾಹರಣೆಗೆ ಈಗ ಡ್ರೋನ್ ಟೆಕ್ನಾಲಜಿ ತಗೊಂಡು ಸ್ಪ್ರೇ ಈಗ ಮಾಡಬಹುದು. ಇಲ್ಲ ಅದು ಗುಂಪಲ್ಲೇ ಅಲ್ಲಿ ನೀವು ತಗೊಂಡ್ರೆ ಒಂದು ಊರವರು ಕೂಡಿ ತಗೋಬಹುದು, ಒಂದ್ 2-3 ಊರವರು ತಗೋಬಹುದು ಅಂತ ತಮ್ಮಲ್ಲಿ FPOs ಅಂತ ಮಾಡ್ತಾ ಇದಾರಲ್ಲ. ಹೌದು, ಸೊ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮಾಡ್ತಿದ್ದಾರೆ, ಅದ ಸ್ಕೀಮ್ ಅಲ್ಲೇ ಪ್ರಾವಿಷನ್ ಏನೋ ಮಾಡ್ತಿದ್ದಾರೆ ಅಂದ್ರೆ ಡ್ರೋನ್ಸ್ ನ FPO ಅವ್ರು ತಗೊಂಡು ಅವ್ರ ಇಂಟರ್ನ್ ಎಲ್ಲ ಇವ್ರಿಗೂ, ಹೌದು ಅವ್ರ ಕನ್ಸರ್ನ್ ರೈತರಿಗೆಲ್ಲ ಬಾಡಿಗೆ ಕೊಡೋ ತರ ಏನೋ ಆತರ ಏನೋ ಪ್ರೋಗ್ರಾಮ್ ನಡೀತಾ ಇದೆ. ಅದೇ ತರ ಈಗ ಸರ್ ಗೊಬ್ಬರ ಬಗ್ಗೆ ಯಾವ ತರ ತಾವು ಕಾಳಜಿ ವಹಿಸ್ತೀರಾ ಸರ್? ಈಗ ರಸಗೊಬ್ಬರದ ಬಗ್ಗೆ ಅಂತೂ ಮೇನ್ ಬಿತ್ತನೆ ಬೀಜದಂತೂ ಹೇಳಿದ್ವಿ, ಸರ್ಟಿಫಿಕೇಟ್ಸ್, ಟ್ರೂತ್ಫುಲ್ ಲೇಬಲ್ಸ್, ಇಲ್ಲ ಸರ್ಟಿಫೈಡ್ ಸರ್ಟಿಫಿಕೇಶನ್ ಏನಾಗಿದೆ ಅದು ಇರಲೇಬೇಕಾಗ್ತದೆ ರೈತರು ತಗೊಳ್ಳುವಾಗ. ಸೊ ರಸಗೊಬ್ಬರದಾದ್ರೆ, ಹೌದು ಸರ್, ಸೊ ಅದರಲ್ಲಿ ತುಂಬಾ ಹುಷಾರಾಗಿ ರೈತರು ತಗೋಬೇಕಾದ ಸರ್. ಅದರಲ್ಲಿ ಈಗ ಈ ನಡುವೆ ಏನು ದರಗಳು ವ್ಯತ್ಯಾಸ, ಯೂರಿಯಾ ಅಂತೂ ಮತ್ತೆ DAP ಅಂತೂ ಫಿಕ್ಸ್ ಇರುತ್ತೆ. ಓಕೆ, ಸೊ ಅದು ರೈತರು ಅದೇನು ಫಿಕ್ಸ್ ಇರುತ್ತೆ ಆ ಪ್ರಕಾರ MRP ಏನಿರುತ್ತೆ ಆ ಪ್ರಕಾರನೇ ಕೊಟ್ಟು ತಗೋತಾ ಇದಾರೆ. ಸೊ ಸಾಕಷ್ಟು ಕಡೆ ನಾವು ನೋಡ್ತಾ ಇದೀವಿ ಯೂರಿಯಾ ರಸಗೊಬ್ಬರ ನಾವು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇರ್ತಾರೆ. ಅದೇನು ಶಾರ್ಟೇಜ್ ಆಗ್ತಾ ಇದ್ದಂಗೆ ಆಗುತ್ತೆ ಅಂತ ಅವರೇ ಕ್ರಿಯೇಟ್ ಮಾಡ್ತಾರೆ ಮತ್ತೆ ಅದನ್ನ ಹೆಚ್ಚಿನ ಬೆಲೆಗೆ ಮಾಡ್ತಾರೆ. ಆತರ ಸುಮಾರು ಕಡೆ ಆಗ್ತಾರೆ ಸರ್. ಸೊ ಮತ್ತೆ ಕೆಲವು ಕಡೆ ಏನಾಗುತ್ತೆ ರಸಗೊಬ್ಬರಗಳನ್ನ ಕೈಗಾರಿಕೆ ಇದಕ್ಕೆ ಇಂಡಸ್ಟ್ರಿ ಪರ್ಪಸ್ ಕಳಿಸ್ಬಿಡ್ತಾರೆ ಸರ್. ಒಂದು ಇಲ್ಲಿ ನಾನು ಹೇಳೋದೇನಂದ್ರೆ ಈಗ ರೈತ ಬಂದವರಿಗೆ ನೀವು ನಮ್ದು ಬೆಲೆ ಈ ತರ ಇರ್ತದೆ, ಇಷ್ಟ ಈ ಇದಕ್ಕೆ ಈ ಯೂರಿಯಾಕ್ ಇಷ್ಟಿರ್ತದೆ, ಪೊಟ್ಯಾಸಿಗೆ ಇಷ್ಟಿರ್ತದೆ, ಇದನ್ನು ನೀವೇ ಮೊದಲೇ ಒಂದ್ ಸ್ವಲ್ಪ ಮಾಹಿತಿ ಕೊಟ್ಟಿರ್ಬೋದಲ್ಲ ಸರ್? ಎಲ್ಲ ಕೊಟ್ಟಿರ್ತೀವಿ, ಪ್ರತಿಯೊಂದು ಅಂಗಡಿಯಲ್ಲೂ ಆ ಬೋರ್ಡ್ ಹಾಕ್ಲೇಬೇಕು ಸರ್. ಹೌದು, ಮಿನಿಮಮ್ ಇರೋದು ಏನ್ ನಾವು ಈಗ ರೈತರಿಗೆ ರೈತಾದವಂಗ ಈ ಮಾಹಿತಿ ಗೊತ್ತಿರಲ್ಲ, ಎಲ್ಲ ಟೈಮ್ ಅವ್ನು ನೆನ್ಪಿಟ್ಕೊಳಕ್ ಆಗಲ್ಲ, ಅಂಗಡಿಗೆ ಹೋಗ್ತಾರೆ ಅವಶ್ಯಕತೆ ಇದ್ದಾಗೆ ತಗೊಂಬಂದ್ಬಿಡ್ತಾರೆ, ಅವ್ರು ಕೊಟ್ಟಿದ್ದೇ ರೇಟ್ ಆಗಿರ್ತದೆ ತನಗೆ. ಇವರಿಗೆ ಇದು ಇಷ್ಟು ಬೆಲೆ ಇರುತ್ತೆ ಅಂತ ಮೊದ್ಲೇನೆ ಒಂದು ಕಲ್ಪನೆ ಇದ್ರೆ ಅದು ತಾವು ಯಾವುದೋ ಒಂದು ಹೆಲ್ಪ್ ಲೈನ್ ಕೂಡ ಅಲ್ಲಿ ಇರಬಹುದು ಸರ್? ಇಲ್ಲ ಖಂಡಿತ, ಕೃಷಿ ಇಲಾಖೆಯಲ್ಲಿ ಒಂದು ಹೆಲ್ಪ್ ಲೈನ್ ಇದೆ, 1800-00-3553 ಅಂತ. ಇನ್ನೊಮ್ಮೆ ಹೇಳಿ ಸರ್. 1800-00-4253553 ನೋಡಿ, ಇದು ಕೃಷಿ ಇಲಾಖೆಯ ಸಹಾಯವಾಣಿ ಕೇಂದ್ರ. ಯಾವುದೇ ಒಂದು ಮಾಹಿತಿ ಬೇಕಾದ್ರೆ ನಿಮ್ಗೆ ಫೋನ್ ಮಾಡಿ ತಿಳ್ಕೊಬಹುದು. ರೈತರಾದವರು ಕೂಡ ಈಗ ಒಂದು ಅಂಗಡಿಗೆ ಹೋಗ್ಬೇಕಾದ್ರೆ ಈಗ ಯೂರಿಯಾ ಖರೀದಿ ಮಾಡ್ಬೇಕಪ್ಪ ಅಂದ್ರೆ ಇದು ಒಂದು ಮಾಹಿತಿ ಮೊದಲೇ ತಿಳ್ಕೊಂಡ್ಬಿಟ್ರೆ ಅವರು ಏನೇ ಅಂಗಡಿ ಅವನು ಹೆಚ್ಚು ಕಡಿಮೆ ರೇಟ್ ಹೇಳಿದ್ರೆ ಇವ್ರಿಗೆ ಗೊತ್ತಿಲ್ಲ, ಸರ್ಕಾರ ನಿಗದಿಪಡಿಸಿದ ಈ ರೇಟು ನೀವ್ ಯಾಕೆ ಕೊಡಲ್ಲ ಅಂತ ಹೇಳಿ ಅವರಿಗೆ ನೀವು ಪ್ರಶ್ನೆ ಕೇಳ್ಬೋದಲ್ಲ. ಖಂಡಿತ, ರೈತರ ಅದೇ ತರ ಕೇಳ್ಬೋದು ಸರ್. ಮತ್ತೆ ಇದೇನ್ ನಾನು ಈ ನಂಬರ್ ಹೇಳಿದೆ ಸಹಾಯವಾಣಿ ಕೇಂದ್ರ, ಬೆಳಿಗ್ಗೆ 9-06 ಓಪನ್ ಇರುತ್ತೆ ಸರ್. ರೈತರು ಆಲ್ಮೋಸ್ಟ್ ಅಂಗಡಿ ಹೋಗೋ ಟೈಮ್ ಆಗ್ಬೋದು, ಇಲ್ಲ ಬಿತ್ತನೆ ಟೈಮ್ ಆಗ್ಬೋದು, ಎಲ್ಲ ಆ ಟೈಮ್ ಅಲ್ಲೇ ಇರುತ್ತೆ. ಸೊ ಅವರು ಆ ಟೈಮ್ ಅಲ್ಲಿ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೋಬಹುದು. ಈಗ ಸರ್ ಗೊಬ್ಬರನ ಯಾವ್ಯಾವ ಕಡೆಯಿಂದ ನಮ್ಮ ರೈತರಿಗೆ ಸಪ್ಲೈ ಆಗ್ತಾ ಇದೆ ಸರ್? ಗೊಬ್ಬರ ಅಂದ್ರೆ ಮೇನ್ ಈಗ ಯಾವ ತರ ನೆಟ್ವರ್ಕ್ ಮಾಡಿದಿರಿ ಸರ್ ಅದಕ್ಕೆ ನಮ್ಮ ರೈತರಿಗೆ? ಸರ್ ಇಲ್ಲ, ಗೊಬ್ಬರ ನಮ್ಮ ಕೃಷಿ ಇಲಾಖೆಯಿಂದ ಅಂತ ಏನು ಕೊಡಲ್ಲ, ಅಂದ್ರೆ ನಾವು ರಸಗೊಬ್ಬರ ಹೇಳ್ತಾ ಇದ್ದು ಅದೇನಿದ್ರು ಈಗ ಕಂಪನಿಗಳು ಏನು ಗವರ್ಮೆಂಟ್ ಆಫ್ ಇಂಡಿಯಾ ಅಲೋಕೇಶನ್ ಮಾಡುತ್ತೆ, ಸೊ ಆ ಪ್ರಕಾರ ಕಂಪನಿಗಳು ಸಪ್ಲೈ ಮಾಡ್ತಾರೆ. ಸೊ ಸಪ್ಲೈ ಮಾಡಿದ ಗೊಬ್ಬರಗಳನ್ನ ಹೋಲ್ಸೇಲ್ ಸ್ಟೇಟ್ ಹೋಲ್ಸೇಲ್ ಡೀಲರ್ಸ್ ಇರ್ತಾರೆ, ಡಿಸ್ಟ್ರಿಕ್ಟ್ ಅಲ್ಲೇ ಹೋಲ್ಸೇಲ್ ಡೀಲರ್ಸ್ ಇರ್ತಾರೆ, ಅವ್ರ ಇಂಟರ್ನ್ ಅವ್ರ ರಿಟೇಲ್ ಟ್ರೇಡರ್ಸ್ ಗೆಲ್ಲ ಸಪ್ಲೈ ಮಾಡ್ಬಿಟ್ಟು ಅಲ್ಲಿಂದ ರೈತರಿಗೆ ಸಪ್ಲೈ ಆಗುತ್ತೆ ಸರ್. ಈಗ ನೀವು ಅವ್ರಿಗೆ ಏನಾದ್ರೂ ಸರ್ಕಾರ ಸೂಚನೆ ಕೊಟ್ಟಿರ್ತಾ? ಅಂದ್ರೆ ಯಾವ ವಿಷಯದಲ್ಲಿ ಸರ್? ಗೊಬ್ಬರ ಹೇಗೆ ನೀವು ತಲುಪಿಸಬೇಕು? ಹೌದೌದು, ಎಲ್ಲ ಇವ್ರು ಏನು ರಸಗೊಬ್ಬರಗಳು ಬರುತ್ತೆ ಅದು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಇರ್ತಾರೆ. ಸೊ ಅವರು ಕನ್ಸೆಂಟ್ ತಗೊಂಡು ಎಲ್ಲಿ ಶಾರ್ಟೇಜ್ ಇದೆ, ಎಲ್ಲಿ ಕಳಿಸಬೇಕು, ಎಲ್ಲಿ ಸೀಸನ್ ಇದೆ, ಆ ತರ ಪ್ಲಾನ್ ಮಾಡಿ ಯೂಶಲಿ ಪ್ರತಿ ತಿಂಗಳು ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಮೀಟಿಂಗ್ ಮಾಡ್ತಾರೆ ಸರ್. ಸೊ ಮೀಟಿಂಗ್ ಮಾಡಿ ಡೀಲರ್ಸ್ ಎಲ್ಲ ಕರೆಸ್ಬಿಟ್ಟು, ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಕರೆಸ್ಬಿಟ್ಟು, ಎಲ್ಲೆಲ್ಲಿ ಯಾವ ಗೊಬ್ಬರ ಬೇಕಾಗುತ್ತೆ ಅದು ವರ್ಷದ ಸ್ಟಾರ್ಟಿಂಗ್ ಅಲ್ಲೇ ಒಂದು ಪ್ಲಾನ್ ಆಗ್ಬಿಡುತ್ತೆ. ಸೊ ಈ ವರ್ಷ ಯಾವ್ಯಾವ ತಿಂಗಳು ಎಷ್ಟೆಷ್ಟು ಗೊಬ್ಬರ ಬೇಕು ಅಂತ. ಸೊ ಬಂದಿದ್ದ ಗೊಬ್ಬರನ ಇಂಟರ್ನ್ ಎಲ್ಲಿ ಹೋಗ್ಬೇಕು ಅಂತ ಜಂಟಿ ಕೃಷಿ ಮಾಹಿತಿಯನ್ನು ರೈತರಿಗೂ ಸಿಗಬಹುದಲ್ಲ. ಜಂಟಿ ಕೃಷಿ ನಿರ್ದೇಶಕ ಕಚೇರಿಯಲ್ಲಿ ಇನ್ಫಾರ್ಮೇಶನ್ ಇಟ್ಕೊಂಡಿರ್ತದೆ ಸರ್, ಬಟ್ ಆ ಬರ ಗೊಬ್ಬರದ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲೆಲ್ಲಿ ಕಳಿಸ್ತಾರೆ ಏನು ಅಂತ ಅಷ್ಟೇ. ಅದೇ ತರ ಹೊಸ ಯಾವ್ದಾದ್ರು ಗೊಬ್ಬರ ಬಂದ್ರು ಕೂಡ ಅವರಿಗೆ ರೈತ ಬಾಂಧವರಿಗೆ ತಿಳಿಸಬಹುದಲ್ಲ ಸರ್? ಹೊಸದು ಈಗ ಬರ್ತಿರೋದಂದ್ರೆ ಈ G3 ಪ್ರಾಡಕ್ಟ್ಸ್ ಏನದು ನಮ್ಮ ಇದರಲ್ಲಿ ಡಿಜಿಟಲ್ ಡೀಲರ್ಸ್ ಅಲ್ಲಿ. ಸೊ G2 ಪ್ರಾಡಕ್ಟ್ಸ್, G3 ಪ್ರಾಡಕ್ಟ್ಸ್ ಅಂತ ಬರ್ತದೆ, ಅಂದ್ರೆ ಬಯೋ ಪ್ರಾಡಕ್ಟ್ಸ್, ಲಿಕ್ವಿಡ್ ಫಾರ್ಮೇಶನ್ ಗಳಲ್ಲಿ ಸುಮಾರು ಬಯೋ ಪ್ರಾಡಕ್ಟ್ಸ್ ಬರ್ತಾ ಇದೆ. ಸೊ ಆ ಬಯೋ ಪ್ರಾಡಕ್ಟ್ಸ್ ಅಲ್ಲಿ ಸಾಕಷ್ಟು ಅದೇನ್ ಯಾವ ತರ ಮಾಡ್ತಾರಂತೆ, ಈ ತರ ಈಗ ಇದು ಸೀವೀಡ್ ಎಕ್ಸ್ಟ್ರಾಕ್ಟ್ಸ್, ಬಯೋಕೆಮಿಕಲ್ಸ್, ಮತ್ತೆ ಪ್ರೋಟೀನ್, ಹೈಡ್ರೋಲೈಸಿಸ್, ಅಮಿನೋ ಆಸಿಡ್ಸ್, ವಿಟಮಿನ್ಸ್, ಮೈಕ್ರೋಬಿಯಲ್ ಪ್ರಾಡಕ್ಟ್ಸ್, ಆಂಟಿ ಆಕ್ಸಿಡೆಂಟ್ಸ್, ಹ್ಯೂಮಿಕ್ ಫಲ್ವಿಕ್ ಆಸಿಡ್. ಸೊ ಈ ತರ ಏನೇನೋ ಕ್ಯಾಟಗರಿ ಮಾಡಿ ಕೊಟ್ಟಿದ್ದಾರೆ. ಬಟ್ ಈ G3 G2 ಪ್ರಾಡಕ್ಟ್ಸ್ ಅಲ್ಲಿ ಏನಾಗ್ತಾ ಇದೆ, ನಮ್ಮ ಜಾಗೃತ ಕೋಶದ ನಾವೇನು ನೋಡ್ತಾ ಇದೀವಿ ಅಂದ್ರೆ, ಪ್ರಾಡಕ್ಟ್ಸ್ ಅಲ್ಲಿ ಅವರು ಕೆಮಿಕಲ್ಸ್ ಮಿಕ್ಸ್ ಮಾಡೋದು ಇಲ್ಲ ರಸಗೊಬ್ಬರಗಳು ಮಿಕ್ಸ್ ಮಾಡೋದು. ಅವರು ಬಯೋಸ್ ಅಂತ ಹೇಳ್ತಾರೆ, ಬಯೋ ಪ್ರಾಡಕ್ಟ್ಸ್ ಅಂದ್ರೆ ಜೈವಿಕ ಪದಾರ್ಥಗಳು ಅಂತ ಹೇಳ್ತಾರೆ. ಬಟ್ ಅದರಲ್ಲೂ ಅದರಲ್ಲೂ ರಾಸಾಯನಿಕ ಮಿಕ್ಸ್ ಮಾಡೋದು ಇಲ್ಲ ಪೆಸ್ಟಿಸೈಡ್ ಕೀಟನಾಶಕ ಮಿಕ್ಸ್ ಮಾಡೋದು ಮಾಡಿ ಮಾರಾಟ ಮಾಡ್ತಿರ್ತಾರೆ ನೋಡಿ. ಸೊ ಅಂತದೆಲ್ಲ ನಾವು ಸ್ಯಾಂಪಲ್ ತೆಗೆದು ಮಾದರಿಗಳನ್ನ ತೆಗೆದು, ನಮ್ದು ಬನಶಂಕರಿಯಲ್ಲಿ ಲ್ಯಾಬ್ ಇದೆ, ಪೆಸ್ಟಿಸೈಡ್ ರೆಸಿಡ್ಯೂ ಅನಾಲಿಸಿಸ್ ಲ್ಯಾಬ್ ಅಂತ. ಸೊ ಅಲ್ಲಿ ಕಳಿಸ್ಬಿಟ್ಟು ಅದು ನಾವು ಮಾಡಿದಾಗ ಇಂಥದ್ದು ವಿಶ್ಲೇಷಣೆ ಮಾಡಿಸಿದಾಗ ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೆಸ್ಟಿಸೈಡ್ಸ್ ಎಲ್ಲ ಸಿಗುತ್ತೆ. ರೈತರು ಏನ್ಕೋತಾರೆ ಅದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಲ್ಲ ಸರ್. ಈಗ ಒಂದ್ ವೇಳೆ ರೈತರಿಗೆ ಸ್ವಲ್ಪ ಏನೋ ಸಂಶಯ ಬಂದಾಗ ತಮ್ಮನ್ನ ಹೇಗೆ ಸಂಪರ್ಕ ಮಾಡಬೇಕು? ಖಂಡಿತ ಇದೇ ಸಹಾಯವಾಣಿ ಹೇಳಿದ್ರು ಆಯ್ತು ಸರ್, ಇಲ್ಲರೆ ನಮ್ಗೆ ಅರ್ಜಿ ಲಿಖಿತವಾಗಿ ಕೊಟ್ಟರು ಆಯ್ತು. ಈ ರೈತರಿಗೆ ಈಗ ಬೆಂಗಳೂರಲ್ಲಿ, ಬೆಳಗಾವಿಯಲ್ಲಿ, ಗುಲ್ಬರ್ಗಾ ಮತ್ತೆ ಮೈಸೂರು ನಾಲ್ಕು ಕಡೆ ಇದೆ. ಬಟ್ ಎಲ್ಲಾ ಜಿಲ್ಲೆ ಜಾಗೃತಿ ಕಚೇರಿ, ಹೌದು ಕಚೇರಿ ಇದೆ. ಬಟ್ ಎಲ್ಲಾ ಜಿಲ್ಲೆಯಲ್ಲೂ ಜಂಟಿ ಕೃಷಿ ನಿರ್ದೇಶಕರ ಆಫೀಸ್ಗಳಲ್ಲಿ ಒಬ್ಬೊಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ, ಜಾಗೃತ ದಳ ಅಂತ ಹೇಳ್ಬಿಟ್ಟು ಅವರೊಂದು ಒಬ್ಬೊಬ್ರು ಸಹಾಯ ಕೃಷಿ ನಿರ್ದೇಶಕರು ಇರ್ತಾರೆ ಸರ್. ಅಲ್ಲಿಗಾರು ಕೊಡು ಇಲ್ಲ JD ಅವರು ಕೊಟ್ಟರು, ಅವರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಕೊಟ್ರೆ ಅವರಾದ್ರೂ ನಾವು ಮತ್ತೆ ಕಳಿಸ್ತಾರೆ. ಈಗ ಇದು ವಿಷಯಕ್ಕೆ ಇದಕ್ಕೆ ಸಂಬಂಧ ಇಲ್ಲ, ಒಂದು ಕೇಳ್ತೇನೆ. ಈಗ ರಾಸಾಯನಿಕ ಗೊಬ್ಬರಗಳನ್ನ ನಾವು ಬಳಸೋದು ಗೊತ್ತಿದೆ, ಈಗ ಲಿಕ್ವಿಡ್ ಫಾರ್ಮೆಟಲ್ ಬಂದಿದೆಯಲ್ಲ, ಅದಕ್ಕೆ ಮತ್ತೆ ಈ ಹಳೆ ಗೊಬ್ಬರಕ್ಕೆ ಏನ್ ವ್ಯತ್ಯಾಸ? ವ್ಯತ್ಯಾಸ ಏನಿಲ್ಲ, ಅದು ಸ್ವಲ್ಪ ಡಿಸಾಲ್ವ್ ಆಗುತ್ತೆ, ಡ್ರಿಪ್ ಇರಿಗೇಷನ್ ಕೊಡೋದಕ್ಕೆ ಅದಕ್ಕೆಲ್ಲ ಈಸಿ ಆಗುತ್ತೆ. ಅದು ಪೈಪ್ ಮೂಲಕ ಅವರು ನೀರನ್ನುಬಿಡ್ತಾರೆ, ಕೊಟ್ಬಿಡ್ತಾರೆ. ಇದಾಗಲ್ಲ, ಇದು ಬ್ರಾಡ್ಕಾಸ್ಟ್ ಮಾಡಬೇಕಲ್ಲ, ಲೇಬರ್ ಎಲ್ಲ ಜಾಸ್ತಿ ಆಗುತ್ತೆ, ಕೈಯಿಂದ ಚಿಪಕಾಗುತ್ತೆ. ಸೊ ಡ್ರಿಪ್ ಎಲ್ಲ ಮಾಡಂತವ್ರಿಗೆ ತುಂಬಾ ಅನುಕೂಲ ಆಯ್ತು ಸರ್. ಆಟೋಮೆಟಿಕ್ ಆಗಿ ಹೌದು, ಆದ್ರೆ ಅದು ಔಟ್ಪುಟ್ ಸೇಮ್ ಆಗಿದ್ರೆ ಸರ್? ಖಂಡಿತ, ನ್ಯೂಟ್ರಿಯೆಂಟ್ ಏನಿರುತ್ತೆ ಅಷ್ಟು ಇರಲೇಬೇಕು. ಏನೀಗ 15 ಅಂತಾರೆ, ಇಲ್ಲ ಯೂರಿಯಾ, ಈಗ ನ್ಯಾನೋ ಯೂರಿಯಾ ಎಲ್ಲ ಬರ್ತಿದೆ. ಸೊ ಅದೆಲ್ಲ ಅಷ್ಟೇ ಇರುತ್ತೆ. ರೈತರಿಗೆ ಇಷ್ಟು ದಿನ ಈ ಕಾರ್ಮಿಕರು ತಗೊಂಡು ತಮ್ಮ ಗೊಬ್ಬರ ಹಾಕೋದು ಕಂಡುಕೊಂಡಿದ್ರೆ, ಈಗ ಲಿಕ್ವಿಡ್ ಫಾರ್ಮ್ ಸ್ವಲ್ಪ ಅವ್ರಿಗೆ ಖರೀದಿ ಮಾಡ್ಬೇಕಾದ್ರೆ ಏನ್ ಈ ಸಣ್ಣ ಡಬ್ಬಿಯಲ್ಲಿ ಕೊಡ್ತಾರಲ್ಲ, ನಾವು ಬ್ಯಾಗ್ ಗಟ್ಟಲೆ ತಗೊಂಡೋಗ್ತಿದ್ವಿ ಅಂತ. ಮತ್ತೆ ರೇಟ್ ಸೇಮ್ ಇದೆ ಸರ್, ಆ ಚಿಕ್ಕದು ಏನ 500 ml ಇಲ್ಲ, ರೇಟು ಕೂಡ ಇದಕ್ಕೆ ಕಡಿಮೆ ಇದೆ, ಲಿಕ್ವಿಡ್ ಗೆ ಅದಕ್ಕಿಂತ ಕಡಿಮೆ ಇರುತ್ತೆ. ಸರ್ ಇಲ್ಲ, ಆಲ್ಮೋಸ್ಟ್ 240 rupees ಇದೆ ಅದು, 500 ml ಏನು, ಇದಕ್ಕೂ 260 rupees ಏನಿದೆ, 45 kg ಬ್ಯಾಗ್ ಯೂರಿಯಾ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಅಷ್ಟೇ ಬರುತ್ತೆ, ದಟ್ ಈಸ್ ಈಕ್ವಲ್ ಟು ಅಷ್ಟು ಅಂತ ನ್ಯೂಟ್ರಿಯೆಂಟ್. ಗುಣಮಟ್ಟ ಇಲ್ಲೇ ಜಾಸ್ತಿ ಇದೆ ಅಂದ್ರೆ, ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ರು ಇದು ಏನ್ ತಗೊಂಡೋಗೋದೆಲ್ಲ ಬಹಳ ಸುಲಭ, ಹ್ಯಾಂಡ್ ಇದೆ, ಸ್ಪ್ರೇ ಮಾಡಿಸಬಹುದಲ್ಲ, ಬಳಸೋದು ಕೂಡ ಬಹಳ ಸುಲಭ ಅಂದ್ರೆ, ನೀವು ಲೇಬರ್ ಎಲ್ಲ ಉಳಿಸ್ಕೋತಾರೆ, ರೈತರು ಈ ಕಡೆನೆ ಬರ್ತಾರೆ, ಇದನ್ನೇ ನಂಬ್ಕೋತಾರೆ. ಹೌದಲ್ಲ? ಸೊ ಈ ಟೈಮ್ ಲಿಕ್ವಿಡ್ಗೂ ಕೂಡ ತಾವು ಜಾಗೃತ ವಹಿಸ್ತೀರಾ ಹೆಂಗೆ? ಖಂಡಿತ, ಬಯೋಸ್ ಇದೆಲ್ಲ ಹೇಳಿದ್ವಲ್ಲ, ಈಗಂದ್ರೆ ಮೇನ್ ನ್ಯಾನೋ ಯೂರಿಯಾ, ನ್ಯಾನೋ DAP ಬಂದಿದೆ. ಹೌದು, ಸೊ ಅದು ಸಣ್ಣ ಸಣ್ಣದು ಇದು, ಅದು ಮಿಕ್ಸ್ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿ ಮಾಡ್ಬಿಡ್ತಾರೆ. ಅಲ್ಲ, ಇಲ್ಲೂ ಕೂಡ ಚೀಟ್ ಮಾಡೋ ಸಾಧ್ಯತೆ ಇದೆ, ಈ ಲಿಕ್ವಿಡ್ ಅಲ್ಲಿ ಮತ್ತೇನು ಲಿಕ್ವಿಡ್ ಅಂತ ಸೇರಿಸಿ? ಖಂಡಿತ ಇಲ್ಲ, ಅದನ್ನ ಸ್ಯಾಂಪಲ್ ಎಲ್ಲಾ ತರದ್ದು ಸ್ಯಾಂಪಲ್, ಇದಕ್ಕೆ ಜಾಗೃತ ಕೋಶ. ರೈತರಿಗೆ ಇದು ಏನು ಗೊತ್ತಿರೋದಿಲ್ಲ, ಯಾಕಂದ್ರೆ ಡಬ್ಬಿ ಸೀಲ್ ಆಗಿರುತ್ತೆ, ಮತ್ತೆ ಅವರು ಒಳಗೆ ಏನಿರುತ್ತೆ ಏನು ಗೊತ್ತಾಗಲ್ಲ. ಇದು ಇನ್ನೂ ಅನಾಹುತ ಆಗ್ಬಹುದು, ಯಾಕಂದ್ರೆ ಈಗ ಎಲ್ಲ ನಾವು ಆರ್ಗ್ಯಾನಿಕ್ ಮಾಡಬೇಕು, ಸಾವಯವ ಕೃಷಿ ಮಾಡ್ಬೇಕಂತಿದ್ದಾಗ ಏನೋ ಮಿಕ್ಸ್ ಮಾಡಿಬಿಟ್ಟಿಲ್ಲಿ, ನಾವು ಅದು ಕಾಳಜಿ ವಹಿಸಲೇಬೇಕು. ಸಾಕಷ್ಟು ಈಗಾಗಲೇ PB ಸಿಂಧು ಸೆಮಿಫೈನಲ್ಸ್ ಪ್ರವೇಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದುವರಿದ ಪ್ರತಿಪಕ್ಷಗಳ ಗದ್ದಲ, ಸೋಮವಾರಕ್ಕೆ ಉಭಯ ಸದನಗಳ ಮುಂದೂಡಿಕೆ. ದೇಶಾದ್ಯಂತ 5600 ನ್ಯಾಯಾಧೀಶರ ಹುದ್ದೆಗಳು ಖಾಲಿ, ಲೋಕಸಭೆಗೆ ಕೇಂದ್ರ ಸರ್ಕಾರ ಮಾಹಿತಿ. ಅಲ್ಪಸಂಖ್ಯಾತರ ರಕ್ಷಣೆಗೆ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುವಂತೆ ಬಾಂಗ್ಲಾದೇಶಕ್ಕೆ ಭಾರತ ಕರೆ. ಫಿಜಿಯ ಉಪಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಹಾಗೂ ಸೈಯದ್ ಮೋದಿ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು ಲಕ್ಷ್ಯ ಸೇನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಮಲ್ಲಿಗೆ ದಂಡೆ ಕಾರ್ಯಕ್ರಮ ಪ್ರಸಾರವಾಗುವುದು. ಎಫ್ಎಂ 101.3 ಮೆಗಾಹರ್ಟ್ಸ್ಗಳ ಸಹ ಪ್ರಸಾರದಲ್ಲಿ. ಎಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳು. 7:46 ಸಮಯ ಇದಾಗಿದೆ ಸ್ನೇಹಿತರೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ. ಸಂಜೆ 7:45 ಆಯಿತು ಅಂದಿದ್ದ ಕೂಡಲೇ ಆಕಾಶವಾಣಿ ಬೆಂಗಳೂರಿನಲ್ಲಿ ಪ್ರಸಾರವಾಗುವಂತಹ ಕಾರ್ಯಕ್ರಮ ಮಲ್ಲಿಗೆ ದಂಡೆ. ಮಲ್ಲಿಗೆ ದಂಡೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಿರೋನು ನಾನು ಆರ್ಜೆ ಮುಖೇಶ. ಇಂದಿನ ಮಲ್ಲಿಗೆ ದಂಡೆ ಕಾರ್ಯಕ್ರಮದಲ್ಲಿ ಸ್ವಲ್ಪ ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಯ ಬಗ್ಗೆ ನಾವು ಮಾತಾಡೋಣ. ಏನಪ್ಪಾ ಅಂತ ಹೇಳಿದ್ರೆ, ನಿನ್ನೆ ತಾನೇ ಥ್ಯಾಂಕ್ಸ್ ಗಿವಿಂಗ್ ಡೇ ಅಂತ ಹೇಳಿ ಅಮೆರಿಕಾದಾದ್ಯಂತ ಒಂದು ವಿಶೇಷವಾದಂತಹ ಸಂಭ್ರಮಾಚರಣೆ ಎಲ್ಲ ಕಡೆ ನಡೀತು. ಮನೆಯವರೆಲ್ಲರೂ ಸೇರಿದ್ರು, ಬಹಳ ದೊಡ್ಡದಾದಂತಹ ಒಂದು ಔತಣ ಕೂಟ ಏರ್ಪಡಿಸಿದ್ರು. ಇದೆಲ್ಲವೂ ಕೂಡ ಆಯಿತು. ಅದಾದ ನಂತರ ಮಾರನೆಯ ದಿವಸ ಅಂದರೆ ಇಂದಿನ ದಿವಸ ನವೆಂಬರ್ 29 ಮತ್ತೊಂದು ವಿಶೇಷವಾದಂತಹ ದಿನ ಅಂತೆ. ಏನಪ್ಪ ಅಂತ ಕೇಳ್ತೀರಾ? ಕೇಳ್ತೀರಾ ಅಲ್ಲ, ಕೇಳುವುದು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಏನಿದು ಕೇಳುವುದರ ಬಗ್ಗೆ ಮಾತನಾಡುವುದು ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ, ಇಂದು ರಾಷ್ಟ್ರೀಯ ಕೇಳುವ ದಿನ ಅಂದರೆ ಲಿಸನಿಂಗ್ ಡೇ ಅಂತ ಹೇಳ್ತಾರಂತೆ. ನಾವು ಕೇಳ್ತೀವಲ್ಲ, ಅಂದರೆ ನಾವು ಮಾತುಗಳನ್ನು ಕೇಳ್ತೀವಿ, ಹಾಡುಗಳನ್ನು ಕೇಳ್ತೀವಿ, ಸಾಕಷ್ಟು ವಿಚಾರಗಳನ್ನು ನಾವು ಕೇಳ್ತೀವಿ. ಈ ಕೇಳುವುದರ ಮಹತ್ವವನ್ನು ಎಲ್ಲರ ಕಡೆ ಆ ಒಂದು ಗಮನವನ್ನು ಹರಡಿಸೋದಕ್ಕೆ ಈ ಒಂದು ವಿಶೇಷವಾದಂತಹ ದಿನವನ್ನು ನಾವು ಗಮನಿಸ್ತೀವಿ. ನೀವು ಮಾತನಾಡೋರ ಅಥವಾ ಮಾತನಾಡಿದ್ದನ್ನು ಕೇಳೋರ ಅನ್ನೋದನ್ನ ಈ ಹೊತ್ತು ನಾವು ಚರ್ಚೆ ಮಾಡ್ತಾ ಮುಂದಕ್ಕೆ ಸಾಗೋಣ. ಆದರೆ ನಿಮಗೆ ನಾನು ಕೇಳುವಂತಹ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನೀವು ಈ ಎರಡು ಗುಂಪಿನಲ್ಲಿ ಯಾವ ಗುಂಪಿಗೆ ಸೇರ್ತೀರಾ? ನಾವು ಸರ್ ಸಿಕ್ಕಾಪಡೆ ಮಾತಾಡ್ತೀವಿ ಅಂತ ಹೇಳ್ತೀರಾ, ಅಥವಾ ಇಲ್ಲ ನಾವು ಮಾತನಾಡಿದ್ದನ್ನು ಆರಾಮಾಗಿ ಕೂತ್ಕೊಂಡು ಕೇಳಿಸ್ಕೊಳ್ತೀವಿ ಅನ್ನೋದ್ರ ಪೈಕಿಯಲ್ಲಿರ್ತೀರಾ? ನೀವು ನಮ್ಗೆ ಸಂದೇಶವನ್ನು ಕಳಿಸ್ಬೋದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408093. ಇದೀಗ ಸೋನು ನಿಗಮ್ ಅವರ ಧ್ವನಿಯಲ್ಲಿರುವಂತಹ ಅದ್ಭುತವಾಗಿರುವಂತಹ ಗೀತೆ ನಿಮ್ಮೆಲ್ಲರಿಗೋಸ್ಕರ. ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಹುಚ್ಚುಡುಗರು ಚಿತ್ರದ ಗೀತೆ ಇದಾಗಿದೆ. ರಘು ಹಾಸನ್ ಅವರ ಸಾಹಿತ್ಯಕ್ಕೆ ಜೋಶ್ವಾ ಶ್ರೀಧರ್ ಅವರ ರಾಗ ಸಂಯೋಜನೆ ಇದೆ. ಕೇಳಿ ಆನಂದಿಸಿ. ಇದು ಮಲ್ಲಿಗೆ ದಂಡೆ ಕಾರ್ಯಕ್ರಮ, ಕೇವಲ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ. ಯಾರನ್ನು ಕೇಳಲಿ, ಯಾರನ್ನು ಬೇಡಲಿ, ಅವಳಿಗೆ ನೋವನ್ನು ಕೊಡದಿರಲು, ಅವಳ ನೋವಲ್ಲಿ ನನ್ನ ಪಾಲಿದೆ, ನೋವುಗಳೆಲ್ಲವೂ ನನಗಿರಲಿ. ಅವಳ ನಗುವೆ ಸ್ವರ್ಗಕ್ಕೆ ಕಿಚ್ಚು, ಅಳಿಸಬೇಡವೋ ದಮ್ಮಯ್ಯ. ಯಾರನ್ನು ಕೇಳಲಿ, ಯಾರನ್ನು ಬೇಡ ಹಾಯಾದ ಸುಖಗಳು ಓಡೋಡಿ ಬರಲಿ, ಮಾರಮ್ಮ ಚೌಡಮ್ಮ ನಿನ್ನನ್ನು ಕಾಯಲಿ. ಯಾರನು ಕೇಳಲಿ ಯಾರಿಗೆ ಹೇಳಲಿ ಅನ್ನುವಂಥ ಅದ್ಭುತವಾಗಿರುವಂತಹ ರಚನೆಯದಾಗಿತ್ತು. ಹುಚ್ಚುಡುಗರು ಚಿತ್ರದ ಗೀತೆಯನ್ನ ಕೇಳುವುದರೊಂದಿಗೆ ಇವತ್ತಿನ ನಮ್ಮ ಮಲ್ಲಿಗೆ ದಂಡೆ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ ಸ್ನೇಹಿತರೆ. ಹೌದು, ಮತ್ತೊಮ್ಮೆ ಎಲ್ರಿಗೂ ಶುಭ ಸಂಜೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ, 7:54 ಸಮಯ ಆಗ್ತಾ ಇದೆ. ನಾವು ಇವತ್ತು ರಾಷ್ಟ್ರೀಯ ಕೇಳುಗರ ದಿನಾಚರಣೆ, ಅಂದರೆ ಕೇಳುಗರು ಅನ್ನೋದಕ್ಕಿಂತ ಕೇಳುವುದರ ದಿನಾಚರಣೆ ಅಂತಲೇ ಹೇಳಬಹುದು. ನ್ಯಾಷನಲ್ ಲಿಸ್ನಿಂಗ್ ಡೇ ಅಥವಾ ನ್ಯಾಷನಲ್ ಡೇ ಆಫ್ ಲಿಸ್ನಿಂಗ್ ಅಂತಲೇ ಹೇಳಬಹುದು. ಏನಿದು ನ್ಯಾಷನಲ್ ಡೇ ಆಫ್ ಲಿಸ್ನಿಂಗ್ ಅಂತ ಹೇಳಿದರೆ, ನಾವು ಎಷ್ಟೊಂದೆಲ್ಲ ಮಾತಾಡ್ತೀವಿ, ದಿನಕ್ಕೆ ಎಷ್ಟೊಂದು ನಿಮಿಷ ಮಾತಾಡ್ತೀವಿ, ಎಷ್ಟೊಂದು ಜನರ ಜೊತೆ ಮಾತಾಡ್ತೀವಿ, ಎಷ್ಟೊಂದು ವಿಚಾರಗಳ ಬಗ್ಗೆ ಮಾತಾಡ್ತೀವಿ. ಆದರೆ ಇದೆಲ್ಲದನ್ನ ಮಾತಾಡಬೇಕಾದ್ರೆ ಅದನ್ನು ಕೇಳಿಸ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಜನ ಇರ್ತಾರೆ ಅಲ್ವಾ? ಅದೇ ರೀತಿ ಇವತ್ತು ಅದೇ ರೀತಿ ನಾವು ಮಾತಾಡೋದನ್ನು ಕೇಳಿಸ್ಕೊಳ್ಳೋದನ್ನು ಬೆಳೆಸ್ಕೊಳ್ಳೋದು, ಆ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳೋದ್ರ ಬಗ್ಗೆ, ಆ ವಿಚಾರದ ಬಗ್ಗೆ ಸಾಕಷ್ಟು ಜನರಿಗೆ ಅರಿವನ್ನು ಮೂಡಿಸೋದಕ್ಕೆ ಈ ಒಂದು ವಿಶೇಷವಾದಂತಹ ದಿನವನ್ನು ನಾವು ಗಮನಿಸಬಹುದು. ಏನಪ್ಪ ಈ ದಿನದ ವಿಶೇಷ ಅಂತ ಹೇಳಿದರೆ, ನಾವು ನಮ್ಮ ಮನೆಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೀವಿ. ಅದು ನಮ್ಮ ಮನೆಯವ್ರ ಜೊತೆ ಆಗಿರಬಹುದು, ಅಥವಾ ನಮ್ಮ ಗೆಳೆಯರ ಜೊತೆ ಆಗಿರಬಹುದು, ಅಥವಾ ಕೆಲಸದ ವಿಚಾರ ಆಗಿರಬಹುದು, ಅಥವಾ ಎಲ್ಲಾದರೂ ವ್ಯಾಪಾರಕ್ಕೆ ಹೋದಾಗ ವ್ಯಾಪಾರಿಗರ ಜೊತೆ ಆಗಿರಬಹುದು. ಎಷ್ಟೊಂದು ಜನರ ಜೊತೆ ಎಷ್ಟೊಂದೆಲ್ಲ ಮಾತಾಡ್ತೀವಿ, ಆದರೆ ಅದಕ್ಕೆ ಅದನ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕೂ ಜನ ಬೇಕು ಅಲ್ವಾ? ಸೊ ನೀವು ಯಾವ ಪೈಕಿ ಅಂತ ಕೂಡ ನಾನು ನಿಮ್ಮನ್ನು ಕೇಳಿದ್ದೆ. ನೀವು ಮಾತಾಡೋದ್ರ ಮಾತಾಡೋ ಕಡೆ ಹೆಚ್ಚು ಗಮನ ಹರಿಸ್ತೀರಾ, ಅಥವಾ ನಮಗೆ ಮಾತೆಲ್ಲ ಬೇಡ ಸರ್, ನಾವು ಕೇಳಿಸ್ಕೊಳ್ತೀವಿ ಸಾಕು, ಕೇಳಿಸ್ಕೊಂಡು ಕೆಲಸ ಮಾಡ್ತೀವಿ ಅಷ್ಟೇ ಸಾಕು ಅಂತ ಹೇಳ್ತೀರಾ? ಇದೆಲ್ಲದರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾನು ನಿಮಗಂತೂ ದೊಡ್ಡದಾಗಿರುವಂತಹ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ದಿನವಿಡೀ ನಮ್ಮ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ. ನಮ್ಮ ಎಲ್ಲ ಆರ್ಜೆಗಳು ಮಾತನಾಡ್ತಾನೆ ಇರ್ತಾರೆ. ನೀವು ಕೇಳುಗರು ಅತ್ಯಂತ ಅದ್ಭುತ ಮನುಷ್ಯರು. ನೀವು ನಮ್ಮ ಮಾತುಗಳನ್ನೆಲ್ಲ ಕೇಳಿ ಕೇಳಿ ಕೇಳಿ ಕೇಳಿ ಪ್ರತಿನಿತ್ಯ ನಮಗೆ ಸಾಕಷ್ಟು ಸಂದೇಶಗಳನ್ನು ಕಳಿಸ್ತೀರಾ, ಪ್ರೀತಿಯ ಮೆಚ್ಚುಗೆಯ ಮಾತುಗಳನ್ನು ಕಳಿಸ್ತೀರಾ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತೀರಾ, ನಮ್ಮನ್ನು ತಿದ್ದುತ್ತೀರಾ, ತೀಡ್ತೀರಾ. ಆದ್ದರಿಂದ ನೀವು ಎಲ್ಲದಕ್ಕಿಂತ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದೀರಾ ಈ ಒಂದು ವಿಶೇಷವಾದಂತಹ ದಿನದಂದು. ಕೇವಲ ಇದೊಂದೇ ದಿವಸ ಅಲ್ಲ, ನಾವು ಪ್ರಸಾರ ಮಾಡ್ತಾ ಇದ್ದಂತಹ ಈ ಎಲ್ಲ ವರ್ಷಗಳಿಂದಲೂ ಕೂಡ ನೀವು ಅತ್ಯಂತ ಅದ್ಭುತವಾಗಿರುವಂತಹ ಕೇಳುಗರಾಗಿದ್ದೀರಾ. ಸೊ ಅದಕ್ಕೋಸ್ಕರ ಒಂದು ವಿಶೇಷವಾದಂತಹ ಜೋರಾದ ಚಪ್ಪಾಳೆ ನಿಮ್ಮೆಲ್ಲರಿಗೋಸ್ಕರ. ನೀವು ಅದ್ಭುತವಾಗಿರುವಂತಹ ಕೇಳುಗರು ಖಂಡಿತವಾಗ್ಲೂ ಹೌದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೂ ಕೂಡ ರೇಡಿಯೋ ಕೇಳೋದು ಬಿಟ್ಟು ನಿಮ್ಮ ಬೇರೆ ಫ್ರೀ ಟೈಮ್ನಲ್ಲಿ ನೀವು ಯಾವ ರೀತಿಯಾದಂತಹ ವಿಚಾರಗಳನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ? ಅಜ್ಜ ಅಜ್ಜಿಯ ಕಥೆಗಳ, ಅಥವಾ ನಿಮ್ಮ ಸ್ನೇಹಿತರ ಮಾತುಗಳನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ? ಅಥವಾ ಯಾವುದಾದ್ರೂ ಒಂದು ಆಡಿಯೋ ಬುಕ್ಕನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ ಕೇವಲ ಹಾಡುಗಳನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ ನಿಮಗೆ ಇಷ್ಟವಾಗಿರುವಂತಹ ನಾಯಕರ ಭಾಷಣಗಳನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ? ನೀವು ಯಾವ ರೀತಿಯಾದಂತಹ ಕೇಳುಗರಾಗಿದ್ದೀರಾ ಅನ್ನೋದನ್ನು ನೀವು ನನಗೆ ಖಂಡಿತವಾಗ್ಲೂ ತಿಳಿಸ್ಕೊಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸುವ ಮುಖಾಂತರ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9409901013 ಈಗ ಕೇಳುವುದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇಷ್ಟೆಲ್ಲ ಕೇಳೋದು ನೀವು ಬಿಟ್ಟರೆ ಆ ದೇವ್ರು ಮಾತ್ರ ಅಂತ ಅನ್ಸತ್ತೆ. ದ್ಯಾವ್ರಿ ಚಿತ್ರದ ಒಂದು ಗೀತೆಯನ್ನ ಕೇಳೋಣ. ಯೋಗರಾಜ್ ಭಟ್ ಅವರ ರಚನೆಗೆ ವೀರ್ ಸಮರ್ಥ್ ಅವರ ರಾಗ ಸಂಯೋಜನೆ ಇದೆ. ವಿ ಹರಿಕೃಷ್ಣ ಹಾಗೂ ರವಿ ಬಸರೂರ್ ಅವರು ಈ ಒಂದು ಗೀತೆಯನ್ನ ಹಾಡಿದ್ದಾರೆ. ನಮ್ಮ ಆಸೆ ಕೇಳು ತಂದೆ ಅಂತ ಹೇಳ್ತಿದ್ದಾರೆ. ದೇವರು ಪಾಪ ಕೇಳಿಸ್ಕೊಳ್ಳೋದೇ ಕೆಲಸ ಆಗಿದೆ. ನಾವು ಎಷ್ಟೊಂದೆಲ್ಲ ಬೇಡಿಕೆಗಳನ್ನ ಅವನು ಮುಂದೆ ಇಡ್ತೀವಿ, ಹೇಗೆ ಅವನು ಇಷ್ಟೊಂದೆಲ್ಲ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದಾನೆ, ಕೇಳಿಸ್ಕೊಳ್ಳುವಂತಹ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡಿದ್ದಾನೆ, ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡೋಣ. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ವಾಟ್ಸ್ಆ್ಯಪ್ ಮುಖಾಂತರ ಕಳಿಸ್ಕೊಡ್ಬೋದು. ನಾವಿರುವಂತಹ ಕಾರ್ಯಕ್ರಮ ಮಲ್ಲಿಗೆದಂಡೆ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ. ತಂದ ಬ್ಯಾರದೇನೆ ಇರ್ಲಿ, ಒಂದೇ ಒಂದು ಕಿಂಡಿ ಕೊಡು ಗಾಳಿ ಬೆಳಕು ಬರ್ಲಿ. ನಮ್ಮ ಆಸೆ ಕೇಳು ತಂದ ಬ್ಯಾರದೇನೆ ಇರ್ಲಿ, ಒಂದೇ ಒಂದು ಕಿಂಡಿ ಕೊಡು ಗಾಳಿ ಬೆಳಕು ಬರ್ಲಿ. ಹಣ್ಣು ತಿಂದ್ರೆ ನೇಮೋ, ಸಿಪ್ಪೆ ತಿಂದ್ರೆ ಕ್ರೈಮು, ಬದುಕೇ ಇದ್ರು ನಾವು ಹಾಕೋರಪ್ಪ ಫ್ರೇಮು. ನೇನು ಕೊಟ್ಟ ಹ್ಯಾಪಾಗೇಲೋ ಬೀಗ ಹಾಕೆ ಮುರಿದ ಹಕ್ಕೆ ಮೊದಲೇ ದುಃಖದಲ್ಲಿ